ಅದೇ ರೀತಿ ಮಣ್ಣಿನಿಂದ ಎಲ್ಲ ಸಾವಯವ ಅಂಶಗಳನ್ನು ತೆಗೆದು ಹಾಕಿದ್ರೆ ಅದು ಮರಳಾಗುತ್ತೆ. ಇದನ್ನೇ ಮರುಭೂಮೀಕರಣ ಅಂತ ಹೇಳ್ತೀವಿ. ಜಗತ್ತಿನ ಕೃಷಿ ಮಣ್ಣು ಈಗ ಮರಳಾಗ್ತಾ ಇದೆ. ಜಗತ್ತಿನಾದ್ಯಂತ ದೊಡ್ಡ ಮಟ್ಟಿನಲ್ಲಿ ಮರುಭೂಮೀಕರಣ ಆಗ್ತಾ ಇದೆ. ಈ ಭೂಮಿಯಲ್ಲಿ 2045 ವೇಳೆಗೆ 40% ಕಡಿಮೆ ಆಹಾರವನ್ನು ಉತ್ಪಾದನೆ ಮಾಡ್ತೀವಿ ಅಂತ ಎಲ್ಲ ಜವಾಬ್ದಾರಿಯುತ ವಿಜ್ಞಾನಿಗಳು ಹೇಳಿದ್ದಾರೆ. ಮತ್ತೆ ಆ ಹೊತ್ತಿಗೆ ನಮ್ಮ ಜನಸಂಖ್ಯೆ 920 ಕೋಟಿ ಆಗಿರುತ್ತೆ. ಹೀಗೆ ಆದರೆ ಅಂತರ್ಯುದ್ಧಗಳು ಶುರುವಾಗತ್ತೆ. 40% ಕಡಿಮೆ ಆಹಾರ ಅಂದರೆ ಕೇವಲ 6 ತಿಂಗಳಲ್ಲಿ 170 ಕೋಟಿ ಸಾವುಗಳಾಗ್ತವೆ. ನಾವು ಕೇವಲ 80-100 ಕೊಯ್ಲುಗಳಿಗಾಗುವಷ್ಟು ಮಾತ್ರ ಕೃಷಿ ಮಣ್ಣನ್ನು ಹೊಂದಿದ್ದೀವಿ ಅಂತ ವಿಶ್ವಸಂಸ್ಥೆಯ ಅಂಕಿಅಂಶಗಳು ಹೇಳ್ತಾ ಇದೆ. ಅದರ ಅರ್ಥ ಇನ್ನು ಕೇವಲ 40-50 ವರ್ಷಗಳ ಪ್ರಶ್ನೆ. ಅದರ ನಂತರ ಗಂಭೀರವಾದ ಆಹಾರ ಕೊರತೆ ಉಂಟಾಗತ್ತೆ. ಫಲವತ್ತಾದ ಮಣ್ಣನ್ನ ಜಾಗವನ್ನು ಪಡೆಯೋ ಸಲುವಾಗಿ ದೊಡ್ಡ ದೊಡ್ಡ ಯುದ್ಧಗಳಾಗ್ತವೆ. ಎಲ್ಲರೂ ವಿನಾಶಕಾರಿ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತೀವಿ, ಪರಮಾಣು ಬಾಂಬ್, ಮಿಸೈಲ್ ಇತ್ಯಾದಿಗಳ ಬಗ್ಗೆ. ಆದರೆ ನಾವು ಮರೆತು ಬಿಟ್ಟಿರೋ ಅತ್ಯಂತ ದೊಡ್ಡ ವಿನಾಶಕಾರಿ ಶಸ್ತ್ರ ಅಂದರೆ ಅದು ಹಸಿವು, ಬಡತನ. ಈಗಲೂ ಕೂಡ ಜಗತ್ತಿನಲ್ಲಿ ಹಸಿವಿನಿಂದ ಪ್ರತಿ ನಿಮಿಷಕ್ಕೆ 16-17 ಸಾವುಗಳಾಗ್ತಾ ಇದೆ. ಹಸಿವು ಅನ್ನೋದು ಅತ್ಯಂತ ಭಯಾನಕ ಶಸ್ತ್ರ, ನಾವದನ್ನು ಕಡೆಗಣಿಸಬಾರ್ದು. 2035-40 ಹೊತ್ತಿಗೆ ಅಂತರ್ಯುದ್ಧಗಳಾಗ್ತವೆ. ಯಾಕಂದರೆ ಎಲ್ಲರ ಬಳಿ ಆಹಾರ ಇರಲ್ಲ, ಸ್ವಾಭಾವಿಕವಾಗಿ ಹೊಡೆದಾಟಗಳು ಶುರುವಾಗುತ್ತೆ. 40% ಕಡಿಮೆ ಆಹಾರ ಅಂದರೆ 40% ಜನರ ಬಳಿ ಆಹಾರ ಇರೋದಿಲ್ಲ. ಅವರು ಹಸಿವಿನಿಂದ ಮೂಲಲ್ಲಿ ಕೂರ್ತಾರಾ? ಇಲ್ಲ, ಕಲ್ಪಿಸೋಕ್ಕೂ ಆಗದೇ ಇರೋ ಘಟನೆಗಳು ನಡೆದು ಹೋಗ್ತವೆ. ಸಮಗ್ರ ಮಾನವ ನಾಗರಿಕತೆ ಕಟ್ಟಲ್ಪಟ್ಟಿರೋದು ಕೇವಲ ಉದರ ಅಗ್ನಿಗಾಗಿ, ಇದನ್ನ ತಣಿಸೋದಕ್ಕೆ. ಮಾನವ ನಾಗರಿಕತೆಯನ್ನು ಕಟ್ಟಿರೋ ಇದೇ ಉದರ ಅಗ್ನಿ ಇದನ್ನ ಸುಡಲೂಬಹುದು. ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಸಾವಿರದ 1990 ನಂತರ ಆಫ್ರಿಕಾದಲ್ಲಿ 30 ಯುದ್ಧಗಳಾಗಿದೆ. ಇದರಲ್ಲಿ 27 ಯುದ್ಧಗಳು ನಡೆದಿರೋದು ಫಲವತ್ತಾದ ಮಣ್ಣನ್ನ ಪಡೆಯೋದಕ್ಕೆ, ಜಾಗವನ್ನ ಪಡೆಯೋದಕ್ಕೆ. 1917 ರಷ್ಯನ್ ಕ್ರಾಂತಿ ಕೂಡ ಆಹಾರದ ಸಲುವಾಗಿಯೇ ಆಗಿದ್ದು. ಅವರ ಘೋಷವಾಕ್ಯವೇ ಶಾಂತಿ, ಭೂಮಿ ಮತ್ತು ಆಹಾರ.